ನಾವು ಬಂದಂತ ಉದಾರ ಸ್ವಾಮಿ ಹೋ ಬಂದು ವಿಚಾರಿಸುವೆ. ಎಲೈ ಬಂದೂರ ತರ ನಂದಮಯ ಮಂದ ಕಿನಿಯ ಧರ ದಯಾ ಸಿಂಧು ಬಾಲೆಂದು ಧರ ಭಕ್ತರ್ ಬಂದದೋಳು ಕೇಳುವ ಸುಂದರ ಪುರುಷ ನೀನು ದಾವನ ಲಯಿಸುತ್ತ ಸದ್ವರತ. ಬಂದು ಹೋದವರಿಗೆ ವಿಚಾರಗೈವ ಸುಂದರ ಸಾರಥಿ ಸಾರಥಿ ನನ್ನ ಕನ್ನವರು ತಾವದಾರು ತಮ್ಮ ನಾಮ ಅಂಕಿತ ಹೇಳಬೇಕು ರಾಜ ರವಿಕೋಟಿ ತೇಜ. ಎಲೈ ಸಾರಥಿ ಹೇಳ್ರಿ ಬುದ್ಧಿ. ನಾನುದಾರಂದರೆ ಮುಕ್ಕಣ್ಣ ಮಹಾದೇವನನ್ನು ಅಕ್ಕರದಿ ಭಜಿಸುತ್ತ ದಿಕ್ಕು ದಿಕ್ಕಿನ ಮೂಲೆಯಲ್ಲಿ ಹೊಕ್ಕು ಸ್ವಕ್ಕಿದ ರಾಜರನ್ನು ಯುದ್ಧ ಮುಖದಿಂದ ಚಕ್ಕನೆ ಮುರದಿಕ್ಕಿ ಸೋಲಿಸಿ ದಿಕ್ಕುಗೆಡೇಸಿ ಕಕ್ಕಸದ ಕದನಕ್ಕೆ ಕಲುಬಲಿ ಶಾಲಿಯಾದ ಸಗ್ಗದವರಿಂದ ಬಣ್ಣಿಸಿಕೊಂಡು ಒಕ್ಕ ಸಮರಕ್ಕೆ ಮಿಕ್ಕಿ ಮೀರಿದವನಾಗಿ ತಕ್ಕ ಸಾವಧಾನ ಭೇದ ದಂಡ ಚತುರೋಪಾಯಿಗಳನ್ನು ಬಲ್ಲಂಥ ಮತ್ಸ್ಯ ನಗರಕ್ಕೆ ಅಧಿಪತಿಯಾದ ವಿರಾಟ ಮಹಾರಾಜನನ್ನು ತಿಳಿಯಲು ಆ ಸಾರಥಿ. ವಿರಾಟ ಮಹಾರಾಜನಾದರೆ ಬಹಳ ಸಹಜವಾಯಿತು, ಮುಂದೆ ನನಗೇನಪ್ಪಣ್ರಿ ಬುದ್ಧಿ. ಎಲೈ ಸಾರಥಿ ಹೇಳ್ರಿ ಬುದ್ಧಿ. ಸಭೆಯಲ್ಲಿ ಬಂದ ಆನಂದವೇನೆಂದರೆ ಎನ್ನ ಮನಾನಂದಗೊಳಿಸುವ ಅರವಿಂದ ಗಾಂಧಿ ತ್ರಷ್ಟಾಂಬುನಿಧಿ ಚಂದ್ರ ಸುದೃಷ್ಟಿಯನ್ನು ಕರೆಸುವಂತವನಾಗಲ ಸಾರಥಿ. ತಮ್ಮ ಬಲಬಾಗಲದಲ್ಲಿ ಎಡಬಾಗಲದಲ್ಲಿ ಇರುವರು ನೋಡಿರಿ ಬಹು ಪ್ರೀತಿಯಿಂದ ಮಾತನಾಡಿರಿ. ರಾಜಾದಿ ರಾಜ ರಾಜ ಪೂಜಿತ ಚರಣಾರವಿಂದಕ್ಕೆ ಚೆನ್ನಿರ ಈ ಸುಂದರವು ವಂದಿಸುತ್ತಾರೆ ಚಿತ್ತೈಸಬೇಕು. ಹೇ ಮಂಗಲತರ ಅಂಗನಾಮಣಿ ಮಚ್ಚಗಂಗಳೇ ಆಶೀರ್ವಾದವಾಗಲಿ ಹೇಳು ಹೇಳು. ಹೇ ಸುಂದರ ಅರವಿಂದ ಗಂಧಿಯರ ಸಂಧೋವದಿಂದ ಈ ಸುಂದರಳೆನ್ ತಮ್ಮಲ್ಲಿಗೆ ಬರಬೇಕೆಂದು ಆಜ್ಞಾಪಿಸಿದ ಕಾರ್ಯಾರ್ಥವೇನು ಭೂಪ ರಾಜಕುಲದೀಪ. ಹೇ ಪ್ರಿಯೇ ಎನ್ನ ಅಭಿಪ್ರಾಯವೇನೆಂದರೆ ಅಪ್ರಮಾಣ ಜಗದೋಳು ಅನೇಕ ಪ್ರಾಣಿಗಳು ಮಮ ಪ್ರಾಣಿ ಎಂದು ತಿಳಿದು ಸುಪ್ರಮಾಣಿಕತನದಿಂದ ನಡೆದು ಆಪ್ತಾಪ್ತರೋಳು ಪುಣ್ಯ ಪ್ರದಾಯವನ್ನು ಪಡೆದು ಸದ್ಧರ್ಮವನ್ನು ರಕ್ಷಿಸಿ ಕಡೆಯಲ್ಲಿ ಮೋಕ್ಷ ಹೊಂದಬೇಕು. ಕಾರಣ ಈ ಕಾರ್ಯಕ್ಕೆ ನಿನ್ನ ಸಹಾಯ ಹೊಂದಿಲ್ಲದಿದ್ದರೆ ಅತಿ ದುರ್ಲಭವಾಗುವುದು. ನಿನ್ನ ಮನ ದೈವತವೇ ನಿರ್ವದರ ಮಣಿ ಸದ್ಗುಣದ ಭರಣಿ. ಹೇ ಮಮ ಪ್ರಾಣನಾಥ ಸುಪ್ರಾಣ ನೀನಾದ ಮೇಲೆ ಅಪ್ರಮಾಣಿತ ತನ್ನ ಮತಿಯಲ್ಲಿ ಮಹಾಪ್ರಾಣ ವಚನಗಳನ್ನು ಗೋತರ ಕೆತ್ತರು ಯೋಚನೆ ತಕ್ಕಿ ಸುಚರಿತ್ರ ತಮ್ಮ ಸಮಯೋಚಿತ ಆಜ್ಞೆಯೇ ನನಗೆ ಅಧಿದೈವತವಾಗಿರುವ ಪ್ರಿಯ ಪ್ರಿಯ ಅಸಮಾಖಿಯ ಪರಶಿವನು ಸಮತರ ಸಂಪತ್ತು ಇತ್ತ ಕಾಲದೋಳು ವಸದಿಯೋಳು ಅತಿಶಯವಾಗಿ ಹಸಿನವ ಕಾಣದೆ ಹಸಿದು ಬಂದವರಿಗೆ ತಮ್ಮ ಅಧೀನ ಪ್ರಕಾರ ಭೋಜನ ಮಾಡಿಸಬೇಕೆಂಬ ಆಶೆ ಸಂಪೂರ್ಣ ಮನದಲ್ಲಿರುವುದು. ಮಮ್ಮ ರತ್ತ ಪದ್ಮ ಶುಭಕರ ಮುಗುವೆ ನಿನ್ನ ಕರ. ಎಲೈ ಮಡದಿಯರ ತೊಡಿಯನಿಪ್ಪ ಕುಡಿತ ಗಂಗಳೇ ಪ್ರಾಣಬಲ್ಲವ. ಒಡವಿಯಲ್ಲಿ ನಿನ್ನಂಥ ಬಡನುಡಿಗಳನ್ನು ಆಡುವ ಜಡಮತಿಗಳು ಗಡನಕ್ಕೆ ಬರ್ಬದುಂಟೆ. ತಥಾಸ್ತ ರಮಣಿ, ನೀನೊಂದ ಮೃದ ವಾಕ್ಯವೇ ಕೇಳಿ ಎನ್ನ ಮನ್ಮಯದೋಳು ಬಹು ಆನಂದವಾಯಿತು ಬಹು ಆನಂದವಾಯಿತು. ಒಳ್ಳೆಯದು ಇರಲಿ. ಎಡರಡಿಸಿ ಬಂದ ಜನರ ನಿಬಿಡಕ್ಕೆ ಸಡಗರದಿ ಅಡಿಗೆಯ ಮಾಡಿ ಕಡುತವಕದಿ ನೀಡಿ ಪುಣ್ಯ ಪಡೆಯಬದಲೇ ಎಂದು ಹೇಳಿದಿ, ಒಳ್ಳೆಯ ಮಾತಾಡಿದಿ. ಇರಲಿ, ಅಲ್ಪತರ ಅನ್ನವನ್ನು ಕೊಟ್ಟರೆ ಅಕಲ್ಪತರ ಸುಖದ ಪ್ರಾಪ್ತಿ ತಾ ನೆಂತು ಒದಗುವುದು ಸತಿ ಮನೋರಥಿ. ಹೇ ವಸದಿಪಾಲ, ಅನ್ನ ಒಂದಿತ್ತರೆ ಪುಣ್ಯವೊಂದು ಆಡಲಿಲ್ಲ. ದೇಶವ ಬಿಟ್ಟು ಪರದೇಶಿಗಳಾಗಿ ಬಂದವರಿಗೆ ಮಂದಿರ ವಾಸವಿತ್ತು ರಕ್ಷಿಸಬೇಕು. ಮಾಯಾಮಯ ಅಸ್ಥಿರ ಲೋಕದಲ್ಲಿ ಸುಸ್ಥಿರದಾವದೆಂದರೆ ಈಶಾಂಗ್ರಿ ಧ್ಯಾನವೇ ಸ್ವಸ್ಥ. ಹೇಗಾದರೆ ಬಂದವರು ಚಿತ್ತ ಸ್ವಚಿತ ಮಾಡುದು ಭೂಪ ರಾಜಕುಲದೀಪ. ಒಳ್ಳೆಯದು ಪ್ರಿಯೇ, ಕೊಡುವಂತೆ ಕೇಳು. ಶೇಷಾಧಾರಂ ಲೋಕಾಧ್ಯಕ್ಷಂ ಸ್ವಾಮಿ ಸರ್ವಾಪ್ತ ಚಿತ್ತ ಜನ ಸಾರ್ವಭೌಮ ವಿರಾಟ ಮಹಾರಾಜನೇ ಸರ್ವದ ಆಶೀರ್ವಾದವಾಗಲೇಳು. ಸ್ವಾಮಿ, ಈ ಉಚಿತಾಶ್ರಮದ ಮೇಲೆ ವಿಶ್ರಮಿಸಬೇಕು. ಒಳ್ಳೆಯದು ಮಹಾರಾಜ. ಬುದ್ಧಿ, ಸದ್ಧರ್ಮದ ಆಲೋಚನೆ ತಿಳಿಯದಕ್ಕೆ ಎನ್ನ ಶುದ್ಧ ಜ್ಞಾನವೇ ಸಾಲದು. ಈಶ್ವರ ರೂಪಿಳೆ ತಾವು ದೇಶ ಸಂಚಾರಿಗಳೆಂದು ತೋರುತ್ತದೆ. ಮತ್ತು ಕ್ಷಿತಿಯಲ್ಲಿ ವಸುದೀಶರ ಪರಿಣಾಮ ಗೊತ್ತಿದ್ದರೆ ವಿಸ್ತಾರವಾಗಿ ಹೇಳಬೇಕು ಸ್ವಾಮಿ, ದೈಗುಣ ಪ್ರೇಮಿ. ಎಲೈ ಮಚ್ಚಭೂಪಾಲ ಸ್ವಾಮಿ, ಮಂಡಲದೋಳು ತಿರುಗಿ ನವಕಾಂಡ ಭೂಮಿಯೋಳು ನೋಡಿದರು ಆ ಪಾಂಡವರ ಸರಿಯಾದ ಧರ್ಮಿಷ್ಠರನ್ನು ಈ ಸೃಷ್ಟಿಯೋಳು ಕಾಣಲಿಲ್ಲ.

ರಾಜನೇ ಹೇಳುತ್ತೀನಿ, ಕೇಳುವಂತವರಾಗಿರಿ. ಅದು ಏನೇಳು ಹೇಳುವಂತಳ ತಮ್ಮ ಮಂದಿರದೊಳು ಇರಲಕ್ಕೆ ಬಂದಿರುವೆನು. ಕಡಿಯಲ್ಲಿ ನನ್ನ ಪತಿಗಳೇ ಬಂದು ವೃಂದಾರ ಲೋಕಕ್ಕೆ ಕರೆದೇವರು. ಅಲ್ಲಿವರೆಗೆ ಅನ್ನ ವಸ್ತ್ರವನ್ನು ಕೊಟ್ಟು ರಕ್ಷಿಸಬೇಕು. ಪುರಂಧರಿ ವರ್ಗದೋಳು ಸೇವೆ ಮಾಡಿಕೊಂಡಿರುವ ಶೇಳಂದರಿ ಎಂಬುದೇ ನನ್ನ ನಾಮ. ಹೇ ಅಕಲಿಂಗಿತ ಮತಿದೆಯೇ, ಲೋಕನಾಥನ ದಯದಿಂದ ಬೇಕಾದಷ್ಟು ಸಂಪತ್ತು ಇದೆ, ನೀನೇನು ಎಣಿಕೆಕೊಳ್ಳಬೇಡ. ಸಾಕಷ್ಟು ಅನ್ನ ವಸ್ತ್ರ ಆಭರಣ ಕೊಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಂದು ಭಾವಿಸುವೆನು. ಆದಷ್ಟು ಕಾರ್ಯಗಳನ್ನು ಮಾಡಿ ಸಂತುಷ್ಟಳಾಗು. ಈ ಸಂಸ್ಥಾನದೊಳು ನೀನೊಬ್ಬಳು ಬಾರಳಲ್ಲ ಕಮಲಮುಖಿ, ಬಾಳು ಸುಖಿ. ಒಳ್ಳೆಯದು ತಾಯಿ ಪುಣ್ಯದೇವಿ. Thank you.

ಇನ್ನು ಮೂರುವರೆ ತಿಂಗಳೊಳು ಕೌರವಾದಿಗಳ ಗರ್ವನ್ನು ಮುರಿದಿಟ್ಟು ಏಕಛತ್ರಾಧಿಪತಿ ವಿರಾಜ ನಡೆಸದಿದ್ದರೆ ಈ ಬಹದ್ದೂರ ಕೀಚಕನ ಹೆಸರು ಸಾರ್ಥಕವೇನು? ನಿನ್ನ ಮೋಹಕ್ಕೆ ಅನುಗ್ರಹವಾಗಿ ಸುಖದಿಂದಿರುವೆನು ಎನ್ನ ಹರುಷ ಅಂಬುಲಿ ಚಂದ್ರವತ್ ರೂಪ ವಹ್ ವಹ್ ದೇಶದೋಳು ಈಸಿ ನಿಮಿತ್ತವೇ ಸರಿ ಏನ್ ಆಡಿದೊಳೆಯಲಕ್ಕ ನೀನು ಕೋಪ ಮಾಡಿದರು? ಈ ನಾರಿಗಳು ನರಲೋಕದವರಿಗೆ ದೊರೆಯತಕ್ಕವಳಲ್ಲಂದು ಹೇಳಿದಿ ನಿಶ್ಚಯ. ಇವಳು ಆಡುವ ಅಮಲ್ಯತರ ವಚನದ ರಚನೆಗಳು ನಿನ್ನ ಗೋಚರಕ್ಕೆ ಬರಲಿಲ್ಲ. ಏಕೆಂದರೆ ಕರಿಮೇಂದ್ರಿ ಪಂಚಗಳು ಸುಟ್ಟು ದರಿಮೇಂದ್ರಿ ಪಂಚ ಕಾರಣ ಪುರುಷರ ಕಾಮೋತ್ಪತ್ತಿ ಸ್ಥಾನವೇ ಇವಳಂಗವಾಗಿರುವುದು. ಈ ಭೃಂಗಕುಂತಳೆಯ ಚತುರಂಗ ಮಂಗಲ ತರ ಸುಖ ಹಿಂಗದೆ ಪಡೆಯುವ ಈ ಚೆನ್ನಂಗನೆ ಕಂಗಳಿಸುವುದಿಲ್ಲ. ಹೇ ಕುರಂಗನೇವಿ, ನಿನ್ನ ಹುಬ್ಬೆಂಬ ಚಾಪದೋಳು ಕಣ್ಣೆಂಬ ಕೋರ್ಕಣೆಯನ್ನಿಟ್ಟು ಈ ನಿರ್ಜೀವ ಕೀತಗಿನವಳು ದರ್ಜಿಲ್ಲದೆ ಗರ್ಜಿ ಸೊಡೆಯಬೇಡ. ಸ್ವಲ್ಪ ಅಂತಕ್ಕರಣ ಮಾಡು ಅಕ್ಕ. ಈ ಸೃಷ್ಟಿಯೊಳನ ಶ್ರೇಷ್ಠತನವೇ ತರದು. ಎಷ್ಟು ಅಷ್ಟೇ ಸುರುವಿದ್ದರೂ ಸರಿ, ಹೇಗಾದರೂ ಮಾಡಿ ಈ ನಾಗವೇಣಿಯ ಕೋಣದಲ್ಲಿ ಮಹತ್ತರ ರೋಗವನ್ನೇ ನೀಗದು. ಅನುಕೂಲ ಮಾಡು ಸತ್ಯ, ಇದೇ ಒಂದು ಪತ್ಯ. ಕೇಳುಗರೆ, ಇದುವರೆಗೆ ಭೀಮವಿಲಾಸ ವಿರಾಟ ಪರ್ವ ಸನ್ನಿವೇಶ ಭಾಗವೊಂದು ದೊಡ್ಡಾಟ ಕೇಳಿದರೆ. ಇದನ್ನು ಪ್ರಸ್ತುತಪಡಿಸಿದವರು ಸಿಂದಗಿ ತಾಲೂಕಿನ ದೇವನಗಾಂವ ಗ್ರಾಮದ ಷಣ್ಮುಖಪ್ಪ ಸಿದ್ದರಾಮಪ್ಪ ಸೋಮನಾಯಕ್ ಹಾಗೂ ತಂಡದವರು. ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಇಂಡಿ ತಾಲೂಕಿನ ಜಟ್ಟಪ್ಪ ಬೆನಕಟ್ಟಿ ಹಾಗೂ ತಂಡದವರಿಂದ ಭಜನಾ ಪದಗಳನ್ನು. ಹರ ಮಾರ